ವಾಲ್ಮೀಕಿ ಕರ್ನಾಳ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳೋಣ. ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ, ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ. ನಾರಿನ ಸಣ್ಣವಳು ಪೂರಿನ ಚಿಕ್ಕವಳು, ನಾರಿನ ಸಣ್ಣವಳು ಪೂರಿನ ಚಿಕ್ಕವಳು. ಬಲ್ಲೆ ನೀಳ್ ಬಾವಯ್ಯ ಏನ್ ಕೇಳ್ತಿ ಕೇಳಯ್ಯ, ಬಲ್ಲೆ ನೀಳ್ ಬಾವಯ್ಯ ಏನ್ ಕೇಳ್ತಿ ಕೇಳಯ್ಯ. ಒಂಟಿಗಾಲಿಲ್ ನಿಲ್ಲೋದು ಮಂಟಪ ಸುತ್ತೋದು, ಒಂಟಿಗಾಲಿಲಿ ನಿಲ್ಲೋದು ಮಂಟಪ ಸುತ್ತೋದು, ಸ್ವಾಮಿ ಶಂಕರನ ದಯದಿಂದ ಬೆಳೆಯೋದು. ನಾರಿನಿ ಬಲ್ಲರೇಳ ಸ್ವಾಮಿ ಶಂಕರನ ದಯದಿಂದ ಬೆಳೆಯೋದು. ನಾರಿನಿ ಬಲ್ಲರೇಳ ಒಂಟಿಗಾಲಿಲಿ ನಿಲ್ಲೋದು ಮಂಟಪ ಸುತ್ತೋದು, ಸ್ವಾಮಿ ಶಂಕರನ ದಯದಿಂದ ಬೆಳೆಯೋದಂದ್ರ ಜೋಳದ ದಂಟು ಅಲ್ಲವೇನ, ಜೋಳದ ದಂಟು ಅಲ್ಲವೇನ. ಬಲ್ಲೆ ನೀಳ್ ಬಾವಯ್ಯ ಇನ್ನೇನ್ ಕೇಳ್ತಿ ಕೇಳಯ್ಯ, ಬಲ್ಲೆ ನೀಳ್ ಬಾವಯ್ಯ ಇನ್ನೇನ್ ಕೇಳ್ತಿ ಕೇಳಯ್ಯ. ಎರಡು ಕಾಲಿಲಿ ನಿಲ್ಲೋದು ಇಂಗಳಸಿ ಯಾರೋದು, ಎರಡು ಕಾಲಿಲಿ ನಿಲ್ಲೋದು ಇಂಗಳಸಿ ಯಾರೋದು. ತಂಗಿ ಮಕ್ಕಳನ್ನ ಅಂಗಳಕ್ಕೆ ಕರೆಯೋದು, ತಂಗಿ ಮಕ್ಕಳನ್ನ ಅಂಗಳಕ್ಕೆ ಕರೆಯೋದು. ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ, ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ. ಎರಡು ಕಾಲಿಲಿ ನಿಲ್ಲೋದು ಇಂಗಳಸಿ ಯಾರೋದು, ಎರಡು ಕಾಲಿ ನಿಲ್ಲೋದು ಇಂಗಳಸಿ ಯಾರೋದು. ತಂಗಿ ಮಕ್ಕಳನ್ನೆಲ್ಲ ಅಂಗಳಕ್ಕೆ ಕರೆಯುವುದಂದ್ರೆ ಕೋಳಿಯ ಪಿಳ್ಳಿ ಅಲ್ಲವೇನ, ತಂಗಿ ಮಕ್ಕಳನ್ನು ಅಂಗಳಕ್ಕೆ ಕರೆಯುವುದಂದ್ರೆ ಕೋಳಿಯ ಪಿಳ್ಳಿ ಅಲ್ಲವೇನ. ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ, ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ. ಬೇಲಿಯಲ್ಲಿ ಹುಟ್ಟೋದು ಬೆಟ್ಟಕ ಹಬ್ಬೋದು, ಬೇಲಿಯಲ್ಲಿ ಹುಟ್ಟೋದು ಬೆಟ್ಟಕ ಹಬ್ಬೋದು. ಹಾದಿ ಹಿಡಿದು ಹೋಗುವವರು ಶರ ಹಿಡಿದು ಜಗ್ಗುವುದು, ಹಾದಿ ಹಿಡಿದು ಹೋಗುವವರು ಸಿರಿ ಹಿಡಿದು ಜಗ್ಗುವುದು. ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ, ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ. ಬೇಲಿಯಲ್ಲಿ ಹುಟ್ಟೋದು ಬೆಟ್ಟಕ ಹಬ್ಬೋದು, ಬೇಲಿಯಲ್ಲಿ ಹುಟ್ಟೋದು ಬೆಟ್ಟಕ ಹಬ್ಬೋದು. ಹಾದಿ ಹಿಡಿದು ಹೋಗುವವರ ಸಿರಿ ಹಿಡಿದು ಜಗ್ಗುವುದಂದ್ರ, ದಾರಿ ಹಿಡಿದು ಹೋಗುವವರ ಸಿರಿ ಹಿಡಿದು ಜಗ್ಗುವುದಂದ್ರ. ಚಿಗರಿ ಮುಳ್ಳು ಅಲ್ಲವೇನ, ಚಿಗರಿ ಕಂಟಿ ಅಲ್ಲವೇನ. ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ, ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ. ಹೊರಗ ಚಿನ್ನದ ತೊಗಟಿ ಒಳಗ ಬೆಳ್ಳಿಯ ರೇಖೆ, ಹೊರಗ ಚಿನ್ನದ ತೊಗಟಿ ಒಳಗ ಬೆಳ್ಳಿಯ ರೇಖೆ. ನಡುವೆ ತಿಳಿ ನೀರ ಕೊಳ ಉಂಟು ಬೆಡಗೆದು, ನಡುವೆ ತಿಳಿ ನೀರ ಕೊಳ ಉಂಟು ಬೆಡಗೆದು. ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ, ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ. ಹೊರಗ ಚಿನ್ನದ ತೊಗಟೆ ಒಳಗ ಬೆಳ್ಳಿಯ ರೇಖೆ, ಹೊರಗ ಚಿನ್ನದ ತೊಗಟೆ ಒಳಗ ಬೆಳ್ಳಿಯ ರೇಖೆ. ನಡುವೆ ತಿಳಿನೀರ ಕೊಳವುಂಟಂದರ ನಿಂಬೆಯ ಹಣ್ಣು ಅಲ್ಲವೇನ. ನಡುವೆ ತಿಳಿನೀರ ಕೊಳವುಂಟಂದರ ನಿಂಬೆಯ ಹಣ್ಣು ಅಲ್ಲವೇನ. ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ, ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ. ಅರಿಶಿಣದ ಸೀರೆಗೆ ಆರೇಳು ಬಣ್ಣಗಳು, ಅರಿಶಿಣದ ಸೀರೆಗೆ ಆರೇಳು ಬಣ್ಣಗಳು, ಬಾಳಟ್ಟು ಜನರು ಬಯಸಿ ಬಯ್ಯೋ ತಾರ ನಾರಿನಿ ಬಲ್ಲರೇಳ. ಅರಿಶಿಣದ ಸೀರೆಗೆ ಆರೇಳು ಬಣ್ಣಗಳು, ಅರಿಶಿಣದ ಸೀರೆಗೆ ಆರೇಳು ಬಣ್ಣಗಳು, ಬಾಳಟ್ಟು ಜನರು ಬಯಸಿ ಬಯ್ಯೋ ತಾರ ನಾರಿನಿ ಬಲ್ಲರೇಳ. ಬೆಡಗೆದು ಕಿವಿ ಕೊಟ್ಟು ಕುಂತು ಕೇಳ, ಅರಿಶಿಣದ ಸೀರೆಗೆ ಆರೇಳು ಬಣ್ಣಗಳು, ಅರಿಶಿಣದ ಸೀರೆಗೆ, ಅರಿಶಿಣದ ಸೀರೆಗೆ ಆರೇಳು ಬಣ್ಣಗಳು, ಬಾಳಟ್ಟು ಜನರು ಬಯಸಿ ಒಯ್ಯೋದಂದ್ರ, ಬಾಳಟ್ಟು ಜನರು ಬಯಸಿ ಒಯ್ಯೋದಂದ್ರ ಶಾವಂತಿಗೂ ಅಲ್ಲವೇನ, ಶಾವಂತಿಗೂ ಅಲ್ಲವೇನ. ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ, ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ, ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ. ನಾರಿನ ಸಣ್ಣವಳು ಪೋರಿನ ಚಿಕ್ಕವಳು, ನಾರಿನ ಸಣ್ಣವಳು ಪೋರಿನ ಚಿಕ್ಕವಳು, ಬಲ್ಲೆ ನೀಳ್ ಬಾವಯ್ಯ ಏನು ಕೇಳ್ತಿ ಕೇಳಯ್ಯ, ಬಲ್ಲೆ ನೀಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ. ವ್ಯಾಪಾರಯನ ಗಾಯಿತೋ ಇಲ್ಲಿಗೆ ಬಂದು, ಉದ್ಯೋಗಯನ ಗಾಯಿತೋ, ವ್ಯಾಪಾರಯನ ಗಾಯಿತೋ ಇಲ್ಲಿಗೆ ಬಂದು, ಉದ್ಯೋಗಯನ ಗಾಯಿತೋ, ವ್ಯಾಪಾರಯನ ಬೇಟಿದ್ದೇನು. ಪಾರಯನ ಕಾಯಿತೋ ಇಲ್ಲಿಗೆ ಬಂದು ಉದ್ಯೋಗಯನ ಕಾಯಿತೋ